ಈ ಬಾರಿ ಇಟ್ಸ್ ಟೂ ಗುಡ್, ಯಾಕಂದ್ರೆ ನಿಮಗಿದೆ ಎರಡು ಗ್ರೇಟ್ ಡೇಸ್ ಆಫ್ ಶಾಪಿಂಗ್. ಈ ವರ್ಷದ ಅಕ್ಷಯ ತೃತೀಯದ ಆಚರಣೆ ಏಪ್ರಿಲ್ 22 ಹಾಗೂ 23ರಂದು ನಡೆಯಲಿದೆ. ನಿಮ್ಮ ನೆಚ್ಚಿನ ಆಭರಣ ಜ್ಯುವೆಲರ್ಸ್ ಏಪ್ರಿಲ್ 23 ಭಾನುವಾರದಂದು ತೆರೆದಿದ್ದಾರೆ. ಆಕರ್ಷಕ ಅಕ್ಷಯ ತೃತೀಯ ಆಫರ್ಸ್ಗಾಗಿ ನಿಮ್ಮ ಹತ್ತಿರದ ಆಭರಣ ಜ್ಯುವೆಲರ್ಸ್ಗೆ ಭೇಟಿ ನೀಡಿ. ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ವಿಜಯ್ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲುನು ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಯುವ ಜನರಲ್ಲಿ ಕೃಷಿ ಸಂಸ್ಕೃತಿಯ ಅರಿವು, ಈ ಕುರಿತು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳೋಣ. ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿಯವರೇ ನಮಸ್ಕಾರ. ನಮಸ್ಕಾರ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೃಷಿ ಕುಟುಂಬಗಳಲ್ಲಿ ಇರುವಂತಹ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಎನ್ನುವಂಥ ಒಂದು ಮಾತು ಇತ್ತೀಚಿನ ವರ್ಷಗಳಲ್ಲಿ ಕೇಳಿ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಸಂಸ್ಕೃತಿ ಅಂದರೆ ಏನು, ಕೃಷಿ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗಿದೆ, ಯುವಜನರಲ್ಲಿ ಈ ಕೃಷಿ ಸಂಸ್ಕೃತಿಯನ್ನು ಇದರ ಒಂದು ಅರಿವನ್ನು ಮೂಡಿಸುವಲ್ಲಿ ನಾವು ಏನೇನು ಪ್ರಯತ್ನಗಳನ್ನು ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡುವ. ನಿಮ್ಮ ಒಂದು ದೃಷ್ಟಿಯಲ್ಲಿ, ನಿಮ್ಮ ಅನುಭವದಲ್ಲಿ ಹೇಳಿ, ಕೃಷಿ ಸಂಸ್ಕೃತಿ ಅಂದರೆ ಏನು ಅಂತ. ಕಾಡು ತನ್ನಿನ ತಾನೇ ಬೆಳೀತದೆ. ಹೌದು. ವಿಸ್ತಾರವಾಗಿ ತನ್ನ ಹರಹನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ಆಗ ಅದು ಸಂಸ್ಕೃತಿ ಆಗಿರಲಿಲ್ಲ, ಪ್ರಕೃತಿಯಾಗಿದ್ದಿತ್ತು. ಇವತ್ತು ಸಂಸ್ಕೃತಿ ಅಂತ ಹೇಳುವಾಗ ವಿಕಾರಗೊಳ್ಳದೇ ಇರುವಂಥದ್ದು ವಿಕೃತಿ ಏನಿರುತ್ತೆ, ಆ ವಿಕೃತಿ ಅಲ್ಲದ್ದು ಸಂಸ್ಕೃತಿ ಆಗಿರುತ್ತೆ. ಅಂದರೆ ವ್ಯವಸ್ಥಿತವಾಗಿ ನೆಲಕ್ಕೋ ಜಲಕ್ಕೋ ಅಥವಾ ವಾಯುವಿಗೋ ತೊಂದರೆ ಬಾರದ ಹಾಗೆ ನಾವು ನಮ್ಮ ಕೃಷಿಯನ್ನು ಅಥವಾ ಪ್ರಕೃತಿಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುವುದು ಸಂಸ್ಕೃತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಅದಕ್ಕನುಗುಣವಾಗಿ ನಾನು ನಡ್ಕೊಂಡು ಕೂಡ ಬರ್ತಾ ಇದ್ದೇನೆ. ಈಗ ಕೃಷಿಯಲ್ಲೇ ನೋಡುವಂಥದ್ದು ಬೇರೆ ಬೇರೆ ಏನು ಒಳಸುರಿಗಳನ್ನು ನಾವು ಬಳಕೆ ಮಾಡ್ತೀವಿ, ಅದು ಹೊರಗಿನಿಂದ ಬರಬಹುದು ಅಥವಾ ಅಲ್ಲಿ ಅಂತರ್ಗತವಾಗಿಯೂ ಕೂಡ ಇರಬಹುದು. ಇವಲ್ಲದೆ ನಮಗೆ ಬೇಕಾದ ಹಾಗೆ ಬೇಕಾದ ಬೆಳೆಯನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ಬೇಕಾದಷ್ಟು ವಿಸ್ತಾರದಲ್ಲಿ ಬೆಳೆಸುವಂತಹದ್ದು, ಇದರ ಜೊತೆಗೆ ಒಂದು ರೀತಿಯ ಸಹಜೀವನ ಯಾಕೆ ಅಗತ್ಯ ಬೇಕು ಅಂತ. ಇವತ್ತು ಸಾಮಾನ್ಯವಾಗಿ ನಮ್ಮ ಕೃಷಿಕರಲ್ಲಿ ಇದ್ದಂತಹ ಒಂದು ಕಷ್ಟ ಅಂದರೆ ಮಾನವ ಶಕ್ತಿ ಅವರಿಗೆ ಬೇಕಾದಷ್ಟು ಸಿಗ್ತಾ ಇಲ್ಲ ಅಂತ. ಅದು ಅವರೇ ಮಾಡಿಕೊಂಡದ್ದು. ಯಾಕೆ ಅಂತ ಹೇಳಿದರೆ ಅವಿಭಕ್ತ ಕುಟುಂಬವಾಗಿದ್ದಂತಹ ಸಮಯದಲ್ಲಿ ಮನೆ ತುಂಬ ಜನ, ಹಟ್ಟಿ ತುಂಬ ದನ, ಸಹಜ ಇದು ಬೇಕಿತ್ತು. ಆಗ ಆ ಹಟ್ಟಿಯಿಂದ ದೊರಕುವಂತಹ ಯಾವ ಗೊಬ್ಬರ ಅವರ ಗದ್ದೆಗಳಿಗೆ ಇವತ್ತಿನ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿಕೊಳ್ಳದೆ ಆ ಹಟ್ಟಿಯ ಗೊಬ್ಬರವನ್ನೇ ಬಳಸಿಕೊಳ್ತಾ ಇದ್ದರು. ಜೊತೆಯಲ್ಲಿ ಮನೆಯಲ್ಲಿರುವ ಜನರೆಲ್ಲರೂ ಕೂಡ ಆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದರು. ಹೀಗಾಗಿ ಆ ಹೊಂದಾಣಿಕೆ ಅಂತ ಹೇಳುವಂಥದ್ದು, ನಾವು 100 to 100 ಅದರಿಂದ ಪ್ರತಿಫಲ ಸಿಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟು, ಬಹುಶಃ ನಮ್ಮ ಕಡೆಯಲ್ಲೆಲ್ಲ ಮಳೆ ಆಧಾರಿತ ಬೇಸಾಯ, ಚೆನ್ನಾಗಿ ಮಳೆ ಕಾಲಕಾಲಕ್ಕೆ ಬಂದರೆ ಬೆಳೆ ಚೆನ್ನಾಗಾಗತ್ತೆ, ಅದರ ಪ್ರತಿಫಲವೂ ಕೂಡ ಚೆನ್ನಾಗಿರುತ್ತೆ. ಭಾರೀ ಮಳೆ ಬಂದು ಒಂದಷ್ಟು ದಿನ ನೀರು ನಿಂತು ಎಲ್ಲ ಕೊಳತು ಹೋದಾಗ ಅಥವಾ 15-20 ದಿವಸ ಮಳೆಯೇ ಬಾರದೆ ನೆಟ್ಟ ಭತ್ತದ ಸಸಿ ಒಣಗಿ ಹೋದಾಗ ನಮ್ಮ ನಿರೀಕ್ಷೆಯಷ್ಟು ಪ್ರತಿಫಲ ಸಿಗ್ತಾ ಇಲ್ಲ. ಆದರೆ ಒಂದು ವರ್ಷ ಹಾಗಾದರೆ ಇನ್ನೊಂದು ವರ್ಷ ಅದೇ ರೀತಿಯಲ್ಲಿ ಆಗತ್ತೆ ಅಂತ ಹೇಳುವಂಥದ್ದಿಲ್ಲ. ಹೀಗಾಗಿ ಜನ ಹಿಂದಿನವರೆಲ್ಲ ತಮ್ಮ ಕೃಷಿಯನ್ನು ಉಳಿಸ್ಕೊಂಡು ಬಂದಿದ್ದರು, ಅದನ್ನು ಪಾಲಿಸ್ಕೊಂಡು ಬಂದಿದ್ದರು, ಅದು ತಮ್ಮ ದೇವರು ಎಂಬುದಾಗಿ ಭಾವಿಸ್ಕೊಳ್ತಾ ಇದ್ದರು. ಯಾಕಂದರೆ ಅನ್ನವನ್ನೇ ದೇವರು ಎಂಬುದಾಗಿ ಭಾವಿಸಿದಂತಹ ಈ ಜನ, ನೆಲವೂ ಕೂಡ ಭೂದೇವತೆ, ವೃಕ್ಷಗಳೂ ಕೂಡ ಹಾಗೇನೆ, ಅನೇಕ ಮರಗಳಲ್ಲಿ ದೈವತ್ವವನ್ನು ಕಾಣುವಂತಹ ಒಂದು ಸಂಸ್ಕೃತಿ ನಮ್ಮ ಹಿಂದಿನವರದ್ದಾಗಿತ್ತು. ಹೀಗಾಗಿ ಅಂತಹ ವೃಕ್ಷಗಳೆಲ್ಲ ಉಳಿದುಕೊಳ್ತಾ ಇದ್ದವು. ಹಾಗೆ ಅನ್ನಬ್ರಹ್ಮ ಆದಾಗ ಬೆಳೆಸುವಂತಹ ಭತ್ತ ಇರಬಹುದು, ಆಹಾರದ ಇತರ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ಅವರಿಗೆ ಆರಾಧ್ಯವಾಗಿತ್ತು. ಹಾಗಾಗಿ ಜನ ಅದರಲ್ಲೇ ತೊಡಗಿಸಿಕೊಳ್ತಾ ಇದ್ದರು. ಒಂದು ಮನೆ ತುಂಬ ಜನ ಇದ್ದಾಗ ವ್ಯವಸಾಯಕ್ಕೆ ಮನೆಯವರೇ ಸಾಕಾಗ್ತಾ ಇತ್ತು. ಇಲ್ಲಿ ದೊಡ್ಡ ದೊಡ್ಡ ಹಿಡುವಳಿದಾರರು ಇರ್ತಿರಲಿಲ್ಲ. ಎಲ್ಲ ಗದ್ದೆಗಳು ಒಂದು 20 ಸೆಣಸು 40 ಸೆಣಸು ಆ ವಿಸ್ತಾರದಲ್ಲೇ ಗದ್ದೆ ಇರೋದರಿಂದ ಮನೆಯ ಜನ ಸಾಕಾಗ್ತಿತ್ತು. ಅದೇ ಉತ್ತರ ಕರ್ನಾಟಕಕ್ಕೆಲ್ಲ ಹೋದಾಗ ಅಲ್ಲಿ ಹೆಕ್ಟೇರ್ನಷ್ಟು ಪ್ರದೇಶಗಳೆಲ್ಲ ವಿಸ್ತಾರವಾದ ವ್ಯವಸಾಯದ ಭೂಮಿಗಳು, ಅಲ್ಲಿ ಇಷ್ಟು ಜನ ಸಾಕಾಗೋದಿಲ್ಲ. ಸರಿ, ಈಗ ಗಿಡ ಮರಗಳನ್ನು ಕೂಡ ದೈವತ್ವಕ್ಕೆ ಹೋಲಿಸಿಕೊಂಡು ಜೀವನವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಬಹುಶಃ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಈ ನಾಗಬನ ಎನ್ನುವಂತಹದ್ದು. ಬಹುಶಃ ಮಲೆನಾಡು ಪ್ರದೇಶಗಳಲ್ಲಿ ದೇವರ ಕಾಡು ಎನ್ನುವ ಒಂದು ವಿಶೇಷತೆಯನ್ನು ಕೂಡ ನಾವು ಗಮನಿಸಬಹುದು. ಈ ವಿಚಾರವಾಗಿ ಹೇಳಿ, ಇದರ ಒಂದು ಮಹತ್ವ ಏನು, ಅದನ್ನು ಈಗಲೂ ಕೂಡ ಹೇಗೆ ಉಳಿಸಬೇಕು, ಯಾಕೆ ಅಗತ್ಯವಿದೆ ಅಂತ. ಇವತ್ತು ನಾನು ಅನೇಕ ಕಡೆಗಳಲ್ಲಿ ನೋಡಿದಾಗ ನಾಗಬನ ಸಿಮೆಂಟಿನ ಬನ ಆಗಿದೆ. ಇದ್ದ ಮರಗಳನ್ನು ಕಡಿದು ಅದನ್ನು ಸಿಮೆಂಟಿನ ಕಾಂಕ್ರೀಟಿನ ಕಟ್ಟಡವನ್ನಾಗಿ ಮಾಡಿ ನಾಗನ ಕಲ್ಲನ್ನು ಮಾತ್ರ ಇಟ್ಟಿದ್ದಾರೆ. ಖಂಡಿತ ಅಲ್ಲಿ ನಾಗನ ವಾಸ ಇಲ್ಲ, ಯಾಕೆಂದರೆ ಈ ಸರ್ಪಗಳಿಗೆ ಸೆಖೆ ಆಗೋದಿಲ್ಲ. ಈ ಸಿಮೆಂಟಿನ ಆ ಬನ ಏನಿರುತ್ತೆ ಅಲ್ಲಿ ಒಳಗೆ ಪೂಜೆ ಮಾಡುವವನು ಕೂಡ ಬೆವರು ಸುರಿಸ್ತಾ ಇರ್ತಾನೆ, ಅಷ್ಟು ಸೆಖೆಯಲ್ಲಿರುತ್ತೆ. ಹೀಗಾಗಿ ಆ ನಾಗಬನ ತನ್ನ ಅರ್ಥ ಕಳ್ಕೊಂಡಿದೆ, ಬರೀ ಶಿಲೆಗಳು ಮಾತ್ರ ಇದೆ. ಅದು ನಮ್ಮ ವಚನಕಾರರು ಹೇಳಿದಾಗೆ, ನಿಜದ ನಾಗರ ಕಂಡರೆ ಹೊಡೆ ಎಂಬರೆಯ, ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರೆಯ. ಈಗ ನಮ್ಮದು ಇಷ್ಟೇ ಆಗಿದೆ ಇಲ್ಲಿ ಕೂಡ. ನಿಜವಾಗಿ ಹಾಗೆ ಆಗಬಾರ್ದು. ನಾನು ಇಷ್ಟೋ ಕಡೆಯಲ್ಲಿ ಹೇಳ್ತಾ ಇದ್ದೆ, ನೀವು ಕಟ್ಟುವುದಾದರೆ ಸಿಮೆಂಟಿಂದ ಕಟ್ಟಿ. ಅವ್ರು ಹೇಳ್ತಾರೆ, ಅಯ್ಯೋ ಪೂಜೆ ಮಾಡೋರಿಗೆ ಮಳೆ ಬರುತ್ತೆ ಅಂತ. ನಾನು ಎಷ್ಟೋ ಸಾರಿ ಕೇಳೋದಿರುತ್ತೆ, ಹಿಂದಿನವರಲ್ಲಿ ಇರ್ತಿರ್ಲಿಲ್ವ, ಅವರಿಗೆ ಮಳೆ ಬರ್ತಿರ್ಲಿಲ್ವ, ಏನೋ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ರು. ಹಾಗೆ ಮಾಡಿಕೊಂಡು ಆ ಮಳೆಗೆ ಹೆದರಿ ನೀವು ಅದನ್ನು ಸಿಮೆಂಟ್ ಮಯವನ್ನಾಗಿ ಮಾಡೋದು ಬೇಡ, ಆ ಮರಗಳನ್ನೆಲ್ಲ ಉಳಿಸಿಕೊಳ್ಳಿ ಅಂತ ಹೇಳಿದ್ದುಂಟು. ಆದರೆ ಅನೇಕರು ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ, ಯಾಕೆಂದ್ರೆ ಅವರಿಗೇನೋ ಒಂದು ಆಡಂಬರ ಬೇಕು, ಹೊಸತನ ಬೇಕು. ಆ ಹೊಸತನ ಅಂತ ಹೇಳುವಂಥದ್ದು ಹಳೆಯ ಸಂಸ್ಕೃತಿಯನ್ನು ಅಳಿಸಿ ಬರಬಾರ್ದು, ಇದು ನನ್ನ ಧೋರಣೆ. ಇದೊಂದು. ಇನ್ನೊಂದು, ಅಶ್ವತ್ಥ ಕಟ್ಟೆಯಲ್ಲೂ ಕೂಡ ನಾಗನ ಕಲ್ಲು ಸಾಮಾನ್ಯವಾಗಿ ಇರ್ತಾ ಇತ್ತು. ಅಶ್ವತ್ಥ ಮರ ಸಾಮಾನ್ಯ ದೊಡ್ಡದಾಗ್ತಾ ಹೋದಾಗೆ ಪೊಟರೆಗಳೆಲ್ಲ ಹೆಚ್ಚಾಗಿಬಿಡುತ್ತೆ, ಆಗ ಅಲ್ಲಿ ಹಾವಿಗೆ ಇರಲಿಕ್ಕೆ ಅನುಕೂಲ ಆಗತ್ತೆ. ಅಲ್ಲಿ ನಾಗನ ಕಲ್ಲು ಇದ್ದರೆ ನಿಜದ ನಾಗರನ್ನು ಪೂಜೆ ಮಾಡದೇ ಇದ್ದರೂ ಕೂಡ ಕಲ್ಲ ನಾಗರನ್ನು ಪೂಜೆ ಮಾಡುವಾಗ ಆ ನಾಗನಿಗೂ ಪೂಜೆ ಸಲ್ಲತ್ತೆ ಅಂತ ಹೇಳುವಂತಹ ನಂಬಿಕೆ ಹಿಂದಿನವರಿಗೆ ಇದ್ದಿತ್ತದು. ಈಗ ವಿವಿಧ ಆಚರಣೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ದೇವರ ಕಾಡಿನಲ್ಲಿಯೂ ಕೂಡ ಆಚರಣೆ ಇರ್ತಾ ಇತ್ತು, ಮತ್ತೆ ಬೇರೆ ಬೇರೆ ನಮ್ಮ ಆಚರಣೆಗಳು, ವಿಶೇಷವಾಗಿ ಈಗ ಹೊಸ ಅಕ್ಕಿ ಊಟ ಅಂತ ಆಗ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳು ಇವೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿ. ಒಂದು ಕೃಷಿ ಸಂಸ್ಕೃತಿ ಅಂತಾನೇ ಇದೆ. ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಯುಗಾದಿಯ ಸಮಯದಲ್ಲಿ ಆರು ಹೂಡುವಂತಹದ್ದು ಅಂತ ಒಂದು ಮೊತ್ತ ಮೊದಲ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕ್ರಿಯೆ, ಬೇಸಿಗೆ ಉಳುಮೆ ಅಂತ. ಬೇಸಿಗೆಯ ಉಳುಮೆ ಅದು ಆರು ಹೂಡು, ನಮ್ಮಲ್ಲಿ ಹಾಗೆ ಹೇಳ್ತಾರೆ ಆರು ಹೂಡುವುದು ಅಂತ. ಆರು ಅಂದರೆ ಕೊನೆ ಪಕ್ಷ ಒಂದು ಆರು ಸುತ್ತಾದರೂ ಕೂಡ ಅಲ್ಲಿ ಉತ್ತು ಆಮೇಲೆ ಹೊಟ್ಟನ್ನೆಲ್ಲ ಒಂದಷ್ಟು ಹಾಕಿ ಸುಟ್ಟು ಮುಂದಿನ ವ್ಯವಸಾಯಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದು. ಅದು ಕೇವಲ ಈಗ ಶಾಸ್ತ್ರವಾಗಿ ಮಾತ್ರ ಉಳಿದಿದೆ, ನಿಜವಾಗಿ ಹಾಗಲ್ಲ. ಒಂದಷ್ಟು ಉಳುಮೆ ಮಾಡಬೇಕಾಗತ್ತೆ, ಯಾಕೆಂದರೆ ಅದು ಅಗೇಡಿ, ಮುಂದಿನ ಬೇಸಾಯಕ್ಕೆ ಬೇಕಾದಂತಹ ಅಗೆಗಳನ್ನು ತಯಾರು ಮಾಡುವಂತಹ ಯಾವ ಅಗೇಡಿ ಇರುತ್ತೆ ಅದು ಮೇಲ್ಗಡೆ ಇರುವಂಥ ಕ್ರಿಮಿಕೀಟಗಳೆಲ್ಲ ಸಾಯಬೇಕು ಎಂಬ ಕಾರಣಕ್ಕಾಗಿ ಹೊಟ್ಟನ್ನು ಹಾಕಿ ಸುಟ್ಟು ಉಳುವುದರಿಂದ ಸಾರ ಕೂಡ ಎಲ್ಲ ಕಡೆ ಸೇರಿಕೊಳ್ಳುತ್ತೆ, ಆಮೇಲೆ ಬೀಜ ಹಾಕಿ ಸಸಿಯನ್ನು ಮಾಡಿಕೊಳ್ಬೋದು. ಅದಾದಮೇಲೆ ಮೊದಲ ನೆಟ್ಟಿ ಅಂತ ಹೇಳುವಂಥದ್ದು ಒಂದು ಗಣಪತಿ ಪೂಜೆ ಅಂತ, ಅದೊಂದು ಸಂಭ್ರಮ. ಒಂದಷ್ಟು ಕೆಲಸದವರಿಗೆಲ್ಲ ಸಿಹಿ ತಿಂಡಿಯನ್ನು ಅಥವಾ ವಿಶೇಷ ತಿಂಡಿಯನ್ನು ಮಾಡಿ ಕೊಡುವಂಥದ್ದು, ಎಲ್ಲ ಮುಗಿದಾದ ಮೇಲೆ ಒಂದು ಎರತ ಕೊಡುವಂಥದ್ದು ಒಂದು ಕ್ರಮ ನಮ್ಮಲ್ಲುಂಟು. ನಿಮ್ಮಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಂದರೆ ಆ ದಿವಸ ತುಂಬ ಹುರುಳಿಯನ್ನು ಬೇಯಿಸಿಬಿಟ್ಟು ಆ ಹುರುಳಿಗೆ ಒಂದಷ್ಟು ಬೆಲ್ಲ ಕಾಯಿಯನ್ನು ಹಾಕಿ ಯಥೇಚ್ಛವಾಗಿ ಉತ್ತ ಕೋಣಕ್ಕೆ ಕೊಡುವಂಥ ಒಂದು ಕ್ರಮ. ಯಾಕೆಂದರೆ ಈಗ ತಿಂಗಳುಗಟ್ಟಲೆಯಿಂದ ಅವುಗಳು ನಿರಂತರವಾಗಿ ಶ್ರಮಪಟ್ಟಿದ್ದಾವೆ, ಕೊನೆಯಲ್ಲಿ ಆದರೂ ಸ್ವಲ್ಪ ಅದಕ್ಕೆ ಒಳ್ಳೆಯ ಆಹಾರವನ್ನು ಕೊಡೋಣ, ಒಂದು ಸತ್ವಶಾಲಿಯಾದ ಆಹಾರ ಕೊಡೋಣ ಅಂತ ಹೇಳುವಂಥದ್ದು. ಆಮೇಲೆ ನೀವು ಹೇಳಿದಾಗೆ ಹೊಸತು ಹೊಸತು ಆ ಹೊಸ್ತು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನವರಾತ್ರಿಯ ಸಮಯದಲ್ಲಿ ಮಾಡ್ತಾರೆ. ಯಾಕೆ ಅಂದರೆ ಆಗ ಗದ್ದೆಯಲ್ಲಿ ಫಸಲು ಕೊಯ್ಲು ಮಾಡುವಂತಹ ಸಮಯ, ಹೀಗಾಗಿ ಆ ಸಮಯದಲ್ಲಿ ಮಾಡ್ತಾರೆ. ಅದು ಒಂದು ಸಂಭ್ರಮ, ತಮ್ಮ ಬಂಧುಗಳನ್ನೆಲ್ಲ ಬರಮಾಡಿಕೊಂಡು ಹೊಸಕ್ಕಿ ಗಂಜಿಯನ್ನು ಮಾಡಿ ಊಟ ಮಾಡಿ ಮತ್ತೆ ಉಳಿದು ಬಿಡಿ ಎಲ್ಲ ಇರುತ್ತೆ. ಇದು ಕೇವಲ ಒಂದು ಪೂಜೆಯ ರೀತಿಯಲ್ಲಿರುತ್ತೆ. ಅಂದರೆ ನಮ್ಮ ಹಿರಿಯರು ಗದ್ದೆಗೆ ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡಿ ಕದರನ್ನು ತಂದು ಜಾಗಂಟೆ ಶಂಖಗಳ ನಾದದೊಂದಿಗೆ ಅವರನ್ನು ಬರಮಾಡಿಕೊಂಡು ಕಾಲು ತೊಳೆದು ತುಳಸಿ ಗಿಡದ ಮುಂದೆ ಅದನ್ನಿಟ್ಟು ಮತ್ತೆ ಪೂಜೆ ಮಾಡಿ ಒಳಕ್ಕೆ ಕೊಂಡು ಹೋಗಿ ಬಹುಶಃ ಎಲ್ಲ ನಮ್ಮ ದಿನಬಳಕೆಯ ವಸ್ತುಗಳಿಗೆ ಕದುರು ಕಟ್ಟುವಂತಹ ಒಂದು ಕ್ರಮ ಇತ್ತಲ್ಲ, ಇದೆಲ್ಲ ಒಂದು ಸಂಭ್ರಮ ಆಚರಣೆಗಳು. ಆಮೇಲೆ ಗದ್ದೆಯಿಂದ ಭತ್ತದ ಹೊರೆಯನ್ನು ತಂದ ಮೇಲೆ ಇಲ್ಲಿ ಅದನ್ನು ಪ್ರತ್ಯೇಕಿಸಿ ಅದನ್ನು ಹೊಡೆ ಮಂಚಕ್ಕೆ ಬಡಿದು ಭತ್ತವನ್ನು ಬೇರ್ಪಡಿಸಿದ ಮೇಲೆ ಅದೆಲ್ಲಾದರೂ ಆ ಭತ್ತದ ರಾಶಿ ಹೊಡೆ ಮಂಚಕ್ಕೆ ತಾಗಿದರೆ ಆನೆ ಹೊರುವುದು ಅಂತ ಹೇಳುವಂಥ ಒಂದು ಶಬ್ದ ಬಳಸಿಕೊಂಡು ಒಂದು ಮೂರ್ನಾಲ್ಕು ಕಾಯಿಯನ್ನು ಅವ್ರಿಗೆ ಕೊಟ್ಟು ಅಲ್ಲಿ ಒಡೆದು ಅದನ್ನು ಅವರು ತುಂಬ ಖುಷಿಯಿಂದ ತಿಂತಾರೆ. ಅವರು ಅದಾದಮೇಲೆ ಆ ಭತ್ತದ ರಾಶಿ ಮಾಡಿ ಆದಮೇಲೆ ಅದಕ್ಕೆ ಒಂದಷ್ಟು ಬೂದಿಯನ್ನು ಹಾಕಿ ಎಲ್ಲ ಕಡೆಯಿಂದಲೂ ಕೂಡ ಒಂದು ವಿಚಿತ್ರವಾದ ಆಕಾರದಲ್ಲಿ ಸಾಮಾನ್ಯವಾಗಿ ಶೂಲದ ಆಕಾರದಲ್ಲಿ ಆ ಬೂದಿ ಹಾಕ್ತಾರೆ. ಅದು ಹಾಕಿಬಿಟ್ಟು ಆಮೇಲೆ ಅದನ್ನು ತೆಗೆದು ಒಳಕ್ಕೆ ಹಾಕಿದ ಮೇಲೂ ಕೂಡ ಮತ್ತೆ ಬೂದಿಯನ್ನು ಅದೇ ರೀತಿಯಲ್ಲಿ ಅದರ ಮೇಲೆ ಹಾಕಿ ಇಡುವಂಥ ಒಂದು ಕ್ರಮ ಇತ್ತು. ಅದಕ್ಕೆ ಕಾರಣ ಇಷ್ಟೇ, ಈ ಬೂದಿ ಅಂತ ಹೇಳುವಂಥದ್ದು ಬಿಸಿ ಬೂದಿ ಅಥವಾ ಬೂದಿ ಅಂತ ಹೇಳುವಂಥದ್ದು ಈ ಕ್ರಿಮಿಗಳನ್ನು ಕೀಟಗಳನ್ನು ದೂರ ಮಾಡುತ್ತೆ ಅಂತ. ಅಂದರೆ ನಮ್ಮ ಆಚರಣೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿಯೇ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಂದರೆ ಗದ್ದೆಯಲ್ಲಿ ಮಿಷನ್ನಿಂದ ಕಟಾವು ಮಾಡಿದ ಮೇಲೆ ಭತ್ತ ಅಲ್ಲಿ ಚೀಲಕ್ಕೆ ತುಂಬಿಸಿಬಿಟ್ಟು ಅಲ್ಲಿಂದಲೇ ನೇರವಾಗಿ ಭತ್ತದ ಮಿಲ್ಲುಗಳಿಗೆ ಕಳುಹಿಸಿಕೊಡುವಂತಹ ಕ್ರಮ ಇರುವಾಗ ಇದು ಯಾವ ಆಚರಣೆಗಳು ಕೂಡ ಇವತ್ತು ಕಾಣಿಸೋದೇ ಇಲ್ಲ. ಇವತ್ತು ಬದಲಾಗಿದೆ, ಅವರ ಆಚರಣೆಗಳು ಆಸಕ್ತಿಗಳೆಲ್ಲ ಬೇರೆಯಾದಾಗ ಹಳತಲ್ಲಿ ಏನಿದೆ ಅಲ್ಲಿ ಮಾಡೋದಕ್ಕೆ ಅವಕಾಶವೂ ಇಲ್ಲ ಅಲ್ಲಿ. ಈಗ ಇದೆಲ್ಲ ನಮ್ಮ ಕೃಷಿಯ ಬಗ್ಗೆ ಒಂದು ಆರಾಧನಾ ಭಾವವನ್ನು ನಮ್ಗೆ ತೋರಿಸಿಕೊಡುತ್ತೆ. ಗೋಪೂಜೆ ಮತ್ತು ಲಕ್ಷ್ಮೀ ಪೂಜೆ ಇದರ ಬಗ್ಗೆ ಕೂಡ ಸ್ವಲ್ಪ ಪ್ರಸ್ತಾಪ ಮಾಡೋಣ. ಹಾಂ, ಖಂಡಿತ. ಗೋವು ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಅಗತ್ಯ. ಅದರ ಆಗಲೇ ಹೇಳಿದಂತೆ ಅದರ ಸೆಗಣಿ, ಅದರ ಗಂಜಲು ಇದೆಲ್ಲ ಸೇರಿ ಆದಾಗ ಗೊಬ್ಬರ ಏನಿರುತ್ತೆ ಅದು ಇನ್ನೊಂದು ಕೃಷಿಗೆ ಪೂರಕವೂ ಹೌದು. ಕೃಷಿಗೆ ಪೂರಕವಾಗಿಯೇ ನಾವು ಅದನ್ನು ಗೋವನ್ನು ಇಲ್ಲಿ ಆರಾಧಿಸುವಂಥದ್ದು. ಎಷ್ಟೋ ಕಡೆಯಲ್ಲಿ ಕೃಷಿ ಇಲ್ಲದಿದ್ರು ಕೂಡ ದನವನ್ನು ಸಾಕ್ತಾರೆ, ಆರಾಧನೆ ಮಾಡ್ತಾರೆ ಒಂದು ದಿವಸ ಮಟ್ಟಿಗೆ. ಬೇರೆ ಸಮ ಚೆನ್ನಾಗಿ ಹೊಡೆದು ಅದಕ್ಕೆ ಹೊಟ್ಟೆ ತುಂಬ ಆಹಾರ ಹಾಕದೇ ಇದ್ದರೂ ಕೂಡ ಆ ದಿವಸ ಒಂದಷ್ಟು ಅಕ್ಕಿಯ ಕಾಯೆಲ್ಲ ಕೊಟ್ಟುಬಿಟ್ಟು ಅದನ್ನು ಪೂಜೆ ಮಾಡುವಂಥ ಒಂದು ಕ್ರಮ ಇದೆ. ಯಾವಾಗ ಕೃಷಿಗೂ ಮತ್ತು ಗೋವುಗಳಿಗೂ ಸಂಬಂಧ ಇದೆ ಅಂತ ಹೇಳುವಾಗ, ಎಲ್ಲ ದಿವಸಗಳಲ್ಲೂ ಅದನ್ನು ಪೂಜೆ ಮಾಡಲಿಕ್ಕೆ ಆಗದೇ ಇದ್ದಾಗ ಯಾವುದೋ ಒಂದು ನಿರ್ದಿಷ್ಟವಾದ ದಿನದಲ್ಲಿ, ಅಂದರೆ ದೀಪಾವಳಿಯ ಸಮಯದಲ್ಲಿ ಅದನ್ನು ಪೂಜಿಸುವಂತಹ ಒಂದು ಕ್ರಮ ಇದೆ. ಅಲ್ಲಿ ನಮಗೆ ಇರುವಂಥದ್ದು ಅಂದರೆ ಬಾಂಧವ್ಯ. ಅವು ಮೂಕ ಪ್ರಾಣಿಗಳಾದರೂ ಕೂಡ ಅದಕ್ಕೆ ಯಾರು ಪ್ರತಿನಿತ್ಯ ಆಹಾರ ಹಾಕ್ತಾರೆ ಅವರ ಸ್ವರ ಕೇಳಿದ ತಕ್ಷಣ ಹೊರಗಿಂದ ಬಂದಾಗ ಕೂಗಿ ಕರೆಯುವುದು ನನ್ನ ಅನುಭವಕ್ಕಿದೆ. ನಾನು ಮೊನ್ನೆವರೆಗೆ ದನ ಸಾಕಿದವನೇ, ನನ್ನ ಮನೆಯ ಗೇಟಿನ ಶಬ್ದ ಆದ ಕೂಡಲೇ ಯಾರು ಬಂದು ಕೂಗುತ್ತಿಲ್ಲ ಗೊತ್ತಿಲ್ಲ, ನಾನು ಶಬ್ದ ಮಾಡಿದಾಗಂತೂ ಅದು ಕೂಗಿ ಕೂಗ್ತಿತ್ತು. ನಾನು ಹೋಗಿ ಅದನ್ನು ಮಾತಾಡಿಸಿ ಒಂದು ಹಿಡಿ ಹುಲ್ಲು ಹಾಕಿ ಬಂದರೆ ಮಾತ್ರ ಅದಕ್ಕೆ ಸಮಾಧಾನ ಆಗ್ತದೆ. ಅಂದರೆ ಈ ಬಾಂಧವ್ಯ ಇರೋದರಿಂದ ಮತ್ತು ಅದರ ಹಾಲು ಶ್ರೇಷ್ಠ ಅಂತ ಹಿಂದಿನವರು ನಂಬಿದ್ದರಿಂದ, ಇವತ್ತೆಲ್ಲ ಇವತ್ತಿರುವಂತಹ ದನಗಳೆಲ್ಲ ಹೈಬ್ರಿಡ್ ತಳಿಗಳಾದ್ದರಿಂದ ಹಾಲು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಅದನ್ನು ಅದನ್ನು ವಿಜ್ಞಾನಿಗಳು ಏನು ಹೇಳ್ತಾರೋ ಗೊತ್ತಿಲ್ಲ, ನಾನು ಅದನ್ನು ಪೂರ್ಣವಾಗಿ ನಂಬಿದವನಲ್ಲ. ಯಾಕೆಂದರೆ ನಾವು ಅದು ಹಾಲು ಕೊಡೋದಕ್ಕಾಗಿ, ಹಾರ್ಮೋನುಗಳನ್ನು ಸ್ರವಿಸುವುದಕ್ಕಾಗಿ ಇಂಜೆಕ್ಟ್ ಮಾಡೋದು ಅಥವಾ ಅದಕ್ಕೆ ತಕ್ಕ ಆಹಾರ ಹಾಕೋದಾಗಲೂ ಮಾಡ್ತಿರಲಿಲ್ಲ. ಹೀಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಸಾಕುವಂತಹ, ಬಹುಶಃ ಅದು ವ್ಯವಹಾರದ ದೃಷ್ಟಿಯಿಂದ ವ್ಯಾಪಾರದ ದೃಷ್ಟಿಯಿಂದ ಸಾಕುವಾಗ ಹಾಗೆಲ್ಲ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮನೆಯಲ್ಲಿ ಒಂದು ಕೊಂಗಾಟಕ್ಕಾಗಿ ದನವನ್ನು ಸಾಕುವಾಗ ಅದು ನೀಡುವಂತಹ ಹಾಲು ಶ್ರೇಷ್ಠ ಅಂತ ಭಾವಿಸುವುದರಿಂದ ಆ ಗೋವನ್ನು ಒಂದು ತಾಯಿಯ ಸ್ಥಾನದಲ್ಲಿ, ಚಿಕ್ಕ ಮಗುವಿಗೆ ತಾಯಿಯ ಸ್ತನ್ಯ ಎದೆ ಹಾಲು ಹೇಗೆ ಶ್ರೇಷ್ಠವೋ ಅದಕ್ಕೆ ಪರ್ಯಾಯವಾಗಿ ದನದ ಹಾಲು ಆದ್ದರಿಂದ ತಾಯಿ ಹೇಗೋ ಈ ದನವೂ ಕೂಡ ಹಾಗೆ ಎಂಬ ಭಾವನೆಯ ಹಿಂದೆ ಅದರ ಪೂಜೆ ಅಂತ ಹೇಳುವಂಥದ್ದು ಹಿಂದೆಲ್ಲ ನಡ್ಕೊಂಡು ಬಂದಿತ್ತು. ಕುಟುಂಬದ ಒಂದು ಸದಸ್ಯರ ಹಾಗೆ ಅವರನ್ನು ನೋಡಬೇಕು. ಹೌದು. ಆಮೇಲೀಗ ಇವತ್ತಿನ ಯುವ ಪೀಳಿಗೆ ಈ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಈ ಸಂಸ್ಕೃತಿಯ ನಾಶದ ಜೊತೆ ಜೊತೆಗೆ ಈ ವಿಮುಖತೆಯಿಂದಾಗಿ ಏನೇನು ದುಷ್ಪರಿಣಾಮಗಳಾಗಬಹುದು ಅಂತ. ಮನುಷ್ಯನಿಗೆ ಪ್ರಕೃತಿ ಇಲ್ಲದಿದ್ದರೆ ಅವನ ಬಾಳುವೆಗೆ ಅರ್ಥವೇ ಇಲ್ಲ. ಯಾಕೆಂದರೆ ಕುಡಿಯುವ ನೀರಿರ್ಬೋದು, ಬೆಳೆ ಬರುವಂತಹ ನೆಲ ಇರಬಹುದು, ವಾತಾವರಣ ಇರಬಹುದು, ಆಮ್ಲಜನಕ ಸಹಿತವಾಗಿರುವಂತಹ ವಾತಾವರಣ ಇರಬಹುದು, ಕಲುಷಿತ ಅಲ್ಲದ ವಾತಾವರಣ, ಇದಕ್ಕೆಲ್ಲ ಕಾರಣವಾಗುವಂಥದ್ದು ಹಸಿರು. ಹಸಿರು ಇಲ್ಲದಿದ್ದರೆ ಮನುಷ್ಯನ ಉಸಿರಿಗೆ ಬೆಲೆಯೇ ಇಲ್ಲ. ಬೆಲೆ ಇದೆ, ಏಕೆಂದರೆ ಹಿಂದಿನವರೆಲ್ಲ ನೋಡಿ ಎಲ್ಲ 60, 70, 80 ವರ್ಷ ಬದುಕ್ತಾ ಇದ್ದರು. ಇವತ್ತು ಆ ಕಾಲದಲ್ಲಿ ಹೃದಯಾಘಾತವೋ ಅಥವಾ ಈಗ ಹೇಳುವಂತೆ ಮಧುಮೇಹವೋ ಎಲ್ಲ ರೀತಿಯ ಕಾಯಿಲೆಗಳು ಬಾಧಿಸ್ತಾ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ಕಶ್ಮಲಯುಕ್ತವಾಗಿರುವಂತಹ ಆಹಾರ, ವಿಷಪೂರಿತವಾದ ನೀರು, ಕೆಟ್ಟ ಹವ್ಯಾಸಗಳು ಅದಕ್ಕೆಲ್ಲ ಪೂರಕವಾಗಿ ಬಂದ್ಬಿಡುತ್ತೆ. ಇವೆಲ್ಲ ಚೆನ್ನಾಗಿರಲ್ಲವರೆಗೆ, ಅಂದರೆ ಪ್ರಕೃತಿ ವಿಕಾಸಗೊಂಡರೆ ಮನುಷ್ಯನ ವಿನಾಶ ತಪ್ಪುತ್ತದೆ ಅಂತ ನಂಬಿಕೊಂಡು ನಾನು. ಆದ್ದರಿಂದ ಪ್ರಕೃತಿಯಿಂದ ಮನುಷ್ಯ ಇವತ್ತಿನ ಯುವ ಜನತೆ ಯಾಕೆ ವಿಮುಖ ಆಗತ್ತೆ ಅಂತ ಹೇಳುವಂಥದ್ದು ಎರಡು ಕಾರಣದಿಂದ. ಒಂದು, ನಾನು ಪಟ್ಟ ಕಷ್ಟ ನನ್ನ ಮಗ ಪಡುವುದು ಬೇಡ. ಇದು ಹಿರಿಯರ ಒಂದು ಆಸೆ, ಹಿರಿಯರ ಆಸೆ ಹಾಗೆ. ಯಾಕೆಂದ್ರೆ ಒಬ್ಬರು ಇಬ್ಬರು ಮಕ್ಕಳು ಇರುವಂತಹ ಸಮಯದಲ್ಲಿ ತಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಆ ಕಷ್ಟವನ್ನು ನನ್ನ ಮಕ್ಕಳು ಪಡೆಯೋದು ಬೇಡ. ಅವರಿಗೆ ಬಿಳಿ ಕಾಲರಿನ ಉದ್ಯೋಗ ದೊರಕಿದರೆ ಅವರು ಸುಖವಾಗಿ ಇರ್ತಾರೆ ಅಂತ ಹೇಳುವಂತ ಈ ಒಂದು ಅಲ್ಲದ ನಂಬಿಕೆ. ಇನ್ನೊಂದು, ಇವತ್ತಿನ ವಿದ್ಯೆ ಅಂತ ಹೇಳುವಂತಹದ್ದು ಉದ್ಯೋಗವನ್ನೇ ಕೇಂದ್ರವಾಗಿಟ್ಟುಕೊಂಡು ಅದನ್ನೇ ಗುರಿಯಾಗಿಟ್ಟುಕೊಂಡು ಇವತ್ತು ವಿದ್ಯೆಯನ್ನು ಕಲಿತಾ ಇರೋದರಿಂದ ಸಹಜವಾಗಿಯೇ ಕೃಷಿ ಇವತ್ತಿನ ಯುವಕರಿಗೆ ಬೇಡಾಗಿದೆ. ದೊಡ್ಡ ದುರಂತ ಅಂದರೆ ಅವರಿಗೆ ಪ್ರಕೃತಿಗೂ ಜೀವಿಗೂ ಇರುವಂತಹ ಸಂಬಂಧದ ಅರಿವು ಇಲ್ಲದುದು. ನನ್ನ ಮಗ ಮಾಡೋದು ಬೇಡ, ಆದರೆ ಇನ್ನೊಬ್ಬ ಮಾಡಿದ್ರಡ್ಡಿಲ್ಲ, ಅವನು ಬೆಳೆದ ಭತ್ತದಿಂದ ಅಕ್ಕಿ ಮಾಡ್ಕೊಂಡು ನಾನು ತಿಂತೇನೆ. ದುಡ್ಡು ಕೊಟ್ಟರೆ ಎಲ್ಲೋ ಸಿಗುತ್ತೆ. ಆದರೆ ದುಡ್ಡು ಕೊಟ್ಟರೆ ಸಿಗಬೇಕಾಗಿದ್ದರೆ ಇನ್ಯಾರೋ ಬೆಳಿಬೇಕಲ್ಲ. ಅವ್ರು ಯಾಕೆ ಅವರು ಹಾಗೆ ಆಲೋಚನೆ ಮಾಡಿದರೆ ನಮಗೆಲ್ಲಿ ಆಹಾರ ಸಿಗುತ್ತೆ, ನಮಗೆಲ್ಲಿ ಹಾಲು ಸಿಗುತ್ತೆ? ಪ್ರಕೃತಿಯನ್ನು ಉಳಿಸ್ಕೊಳ್ತಿದ್ರೆ ನಮಗೆಲ್ಲಿ ಆಮ್ಲಜನಕ ಸಹಿತವಾಗಿರುವಂತಹ ಪರಿಶುದ್ಧವಾದ ಗಾಳಿ ಸಿಗುತ್ತೆ? ಯಾರೋ ಮಾಡಲಿ, ನಾನು ಬೇಡ. ಯಾರೋ ಕಷ್ಟಪಡಲಿ, ನನ್ನ ಮಕ್ಕಳು ಕಷ್ಟಪಡೋದು ಬೇಡ. ಇದು ಬಹುಶಃ ಸಂಕುಚಿತವಾದ ಭಾವನೆ ನನಗನ್ಸುತ್ತೆ. ಆದರೆ ಈ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ. ಮನಸಾರ ಯೋಚನೆ ಮಾಡಿದಾಗ ಬೇಡ, ಕಡೆಯ ಪಕ್ಷ ಗದ್ದೆಯ ಕಡೆ ಹೋಗೋದು ಬೇಡಪ್ಪ, ಮನೆಯ ಹತ್ತಿರವಿರುವಂತಹ ಜಾಗದಲ್ಲಾದರೂ ಕೂಡ ಒಂದಷ್ಟು ತರಕಾರಿ, ಒಂದಷ್ಟು ವಿವಿಧ ಜಾತಿಯ ಮರ ಗಿಡಗಳನ್ನು ನಡೆಸಿ ಅದರ ಫಲ ಅದು ಎಷ್ಟೇ ಸಿಗಲಿ, ಇದು ನಾನು ಬೆಳೆಸಿದ್ದು ಅಂತ ಹೇಳುವಂತಹ ಖುಷಿಯಿಂದ ತಿನ್ನುವ ಅನುಭವ ಇದೆಯಲ್ಲ, ಅದು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದಾಗ ಖಂಡಿತ ಸಿಗೋದಿಲ್ಲ. ಇದಕ್ಕೆಲ್ಲ ಕಾರಣ ಭಾವನೆ. ನಮ್ಮ ಭಾವನೆ ಆ ರೀತಿಯಲ್ಲಿ ಯೋಚನೆ ಮಾಡದಿದ್ರೆ ಅಂಗಡಿನ ತರುವುದೇ ಚೆನ್ನಾಗಿರುತ್ತೆ. ಅರಣ್ಯ ಅಧಿಕಾರಿಗಳು ಒಂದು ಮಾತನ್ನ ಹೇಳ್ತಾ ಇದ್ರು, ಮನಸ್ಸಿನಲ್ಲಿ ಅವಕಾಶವನ್ನ ಕೊಟ್ಟರೆ ಮನೆಯ ಸುತ್ತ ಅವಕಾಶ ಆಗ್ತದೆ. ಹೌದು, ಮನಸ್ಸು ಮಾಡ್ಬೇಕಷ್ಟೇನೆ. ಈಗ ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ತೇವೆ. ಇತ್ತೀಚಿನ ಈಗಿನ ಕಳೆದ ವರ್ಷದಲ್ಲಿಯೂ ಕೂಡ ಈ ಒಂದು ಆಧುನಿಕ ಶಿಕ್ಷಣದಲ್ಲಿ ಒಂದು ಸಾಕಷ್ಟು ಬದಲಾವಣೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಕೇಳಿದ್ದೀವಿ. ಶಿಕ್ಷಣದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಅಗತ್ಯ ಇದೆ ಇಂಥ ಒಂದು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅಂತ? ಬಹಳ ಮುಖ್ಯವಾಗಿ ಉದ್ಯೋಗಕ್ಕಾಗಿ ಶಿಕ್ಷಣ ಅಂತ ಹೇಳುವಂತಹ ಆ ಒಂದು ಆಲೋಚನೆ ಏನುಂಟು ಅದನ್ನ ನಮ್ಮ ಪಠ್ಯ ಪುಸ್ತಕಗಳು ತೆಗೆದುಹಾಕಬೇಕು. ಜ್ಞಾನಕ್ಕಾಗಿ ನಮ್ಮ ಶಿಕ್ಷಣ, ಎಲ್ಲ ಬಗೆಯ ಜ್ಞಾನವು ಇವತ್ತಿನ ಈ ಹೊಸ ಶಿಕ್ಷಣದ ನೀತಿಯಲ್ಲಿ ಅದು ಆ ಒಂದು ಒಂದು ಕಾನ್ಸೆಪ್ಟ್ ಉಂಟದು. ಅಂತ ಒಂದು ಪ್ರಜ್ಞೆ ಆಲೋಚನೆ ಬರ್ತಾ ಇದೆ, ತನಗೆ ಆಸಕ್ತಿ ಇದ್ದ ವಿಷಯಗಳನ್ನು ಕಲಿಯುವುದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅಂತಹ ಸಮಯದಲ್ಲಿ ಕೃಷಿಯನ್ನೂ ಕೂಡ ಒಂದು ವಿಭಾಗವನ್ನಾಗಿ ಮಾಡಿಕೊಂಡು ಅದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳುವಂಥ ಒಂದು ಬೋಧನೆ ಅದು ಪ್ರಾಥಮಿಕ ಶಿಕ್ಷಣದಿಂದಲೇ ಶುರುವಾಗಬೇಕು. ಯಾಕೆಂದರೆ ಕಾಲೇಜಿಗೆ ಬಂದಮೇಲೆ ಕೃಷಿಯ ಕಡೆಗೆ ಅವನ ಚಿತ್ತವನ್ನು ನಾನು ಹಾಯಿಸ್ತೇನೆ ನಾವು ಆಲೋಚನೆ ಮಾಡಬಾರ್ದು. ಸಣ್ಣ ಮಕ್ಕಳಲ್ಲೇ ಕೂಡ ಈ ಪ್ರಕೃತಿಯ ಬಗ್ಗೆ, ಈ ಶುದ್ಧವಾದ ಹವೆ, ನೀರು, ನೆಲ ಇವುಗಳ ಬಗ್ಗೆ ಒಂದು ಪ್ರಜ್ಞೆಯನ್ನು ಬೆಳೆಸಬೇಕಾಗತ್ತೆ. ಏನೋ ಹೇಳ್ತಾರೆ ಈಗ ಪರಿಸರದ ಪಾಠ ಉಂಟು, ಕೇವಲ ಆ ಪುಸ್ತಕದಲ್ಲಿರುವಂತಹ ವಿಷಯವನ್ನು ಹೇಳುವಲ್ಲಿಗೆ ನಿಂತು ಬಿಡತ್ತೆ. ಹೌದು, ಓದಿ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಯುವುದಕ್ಕೆ ಮಾತ್ರ ಅಷ್ಟೇ. ಅದು ಒಂದು ರೀತಿಯಲ್ಲಿ ನಮ್ಮ ಹೃದಯಕ್ಕೆ ಜಿತ ಆಗಬೇಕು, ಹೃದಯಸ್ಥ ಆಗಬೇಕು. ನಾನು ರಕ್ತಗತ ಅಂತ ಹೇಳಿದೆ, ರಕ್ತಗತ ಆಗೋದಲ್ಲ ಅದು. ಕೆಲವು ರಕ್ತಗತ ಆಗಬೇಕು ಅಂತ ಹೇಳ್ತಾರೆ, ಇಲ್ಲ ರಕ್ತಗತ ಅಲ್ಲ, ಅದು ಮನಸ್ಸಲ್ಲಿ ನೆಲೆ ಊರಬೇಕು. ಈ ರೀತಿಯಲ್ಲಿ ಮಾಡೋದ್ರಿಂದ ನನಗೆ ಒಳ್ಳೆಯದು, ನಾನು ಬೆಳೆದು ದೊಡ್ಡವನಾದ ಮೇಲೆ ನನ್ನ ಮಕ್ಕಳಿಗೆ ಒಳ್ಳೆಯ ಪರಿಸರ ಸಿಗಬೇಕು. ಇವತ್ತೇನೆ ನಾವು ಹಿಂದಿನವರು ಬೆಳೆಸಿದಂಥ ಸುತ್ತಮುತ್ತ ಇರುವಂಥ ಪ್ರಕೃತಿಯಿಂದಾಗಿ ನಾವು ಆರೋಗ್ಯದಿಂದಿದ್ದೇವೆ, ಆದರೆ ನನ್ನ ಕಾಲದ ನಂತರ ಹೊಸ ತಲೆಮಾರಿನ ಹೊಸ ಪೀಳಿಗೆಯ ಜನಕ್ಕೆ ನಾವು ಒಳ್ಳೆಯದನ್ನು ಬಿಟ್ಕೊಡ್ಬೇಕಾಗಿದ್ದರೆ ಒಂದಷ್ಟು ಪ್ರಕೃತಿಯ ಕುರಿತು ನಮ್ಮ ಚಿಂತನೆಗಳು ಸಕಾರಾತ್ಮಕವಾದ ರೀತಿಯಲ್ಲೇ ಸಾಗಬೇಕು. ಇದು ಕಾಲೇಜಿನ ಶಿಕ್ಷಣದವರೆಗೂ ಕೂಡ ನಿರಂತರವಾಗಿ ಸಾಕ್ತಾ ಇದ್ದಾಗ ಕೆಲವರಾದರೂ ಕೂಡ ಕೃಷಿಯ ಕಡೆಗೆ ಬರಬಹುದು. ಇವತ್ತಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಅನೇಕ ಜನ ಇದು ಐಟಿಯವರು ತಂತ್ರಜ್ಞಾನಿಗಳೆಲ್ಲ ಒಂದಷ್ಟು ದುಡ್ಡು ಮಾಡಿಬಿಟ್ಟು ಮತ್ತೆ ಗದ್ದೆಯ ಕಡೆಗೆ ಬಂದು ಬೇಸಾಯ ಮಾಡಿ ಒಂದಷ್ಟು ಗಳಿಸ್ತಾ ಇರುವಂತಹದ್ದು ತಮ್ಮ ಉದ್ಯೋಗದ ಸಮಯದಲ್ಲಿ ಬದಲಾಗಿದೆ. ಹಾ, ಸಂಬಳ ತಕೊಳ್ಳೋದಕ್ಕಿಂತ ಹೆಚ್ಚು ಗಳಿಸ್ಲಿಕ್ಕೆ ಆಗತ್ತೆ, ಕಷ್ಟ ಪಡಬೇಕು. ಅಲ್ಲಿ ಆಫೀಸಲ್ಲಾದ್ರೆ ಮಂಡೆ ಓಡಿಸಿದ ಸರಿ, ಇಲ್ಲಿ ಬರೀ ಮಂಡೆ ಓಡಿಸೋದಲ್ಲ, ಶರೀರದಿಂದಲೂ ಕೂಡ ಕಾರ್ಯಪ್ರವೃತ್ತರ ಆಗಬೇಕು. ಆದಾಗ ನಾನು ಮತ್ತೆ ಮತ್ತೆ ಹೇಳೋದು, ಯಾವುದಿದ್ದರೂ ಕೂಡ ಒಂದು ಸಕಾರಾತ್ಮಕವಾದ ಚಿಂತನೆ ಮತ್ತು ಅದರ ಕುರಿತು ಒಂದು ಹೃದಯಸ್ಥವಾದ ಭಾವನೆ ಚಿತ್ತದಲ್ಲಿ ಅದು ಹೆಪ್ಪುಗಟ್ಟಿದಾಗ ಮಾತ್ರ ಅಡಿಗರ ಒಂದು ಕವನದಲ್ಲಿ ಬರುತ್ತೆ ರಾಮನ ಕುರಿತು ಹೇಳುವಾಗ ಅಲ್ವಾ, ಅದೇ ರೀತಿಯಲ್ಲಿ ಆ ಎಲ್ಲ ವಿಚಾರಗಳು ಕೂಡ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಾಗ ಬಹುಶಃ ಒಂದಷ್ಟು ಜನ ಪ್ರಕೃತಿಯ ಕಡೆಗೆ ಮತ್ತೆ ಬರಬಹುದು. ಇವತ್ತು ಬರೋದಕ್ಕೆ ಬೇಕಾದಷ್ಟು ಅವಕಾಶಗಳುಂಟು, ಯಾಂತ್ರಿಕವಾದಂತಹ ಸವಲತ್ತುಗಳು ಇವತ್ತು ಹೆಚ್ಚು ದೈಹಿಕ ಶ್ರಮವನ್ನು ಬೇಡೋದಿಲ್ಲ. ಹೀಗಾಗಿ ಕೃಷಿಯನ್ನು ಮಾಡುವಂಥದ್ದು ಸುಲಭ ಆಗತ್ತೆ, ಆದರೆ ಮತ್ತೆ ಮತ್ತೆ ನಾವು ಹವಾಮಾನವನ್ನು ಇಟ್ಟುಕೊಂಡೇ ಬೆಳೆ ತೆಗೆಯುವುದರಿಂದ ಬಹುಶಃ ಎಲ್ಲ ರೀತಿಯ ಲಾಭವೂ ನಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಅಂದರೆ ಈಗ ಯುವ ಮನಸ್ಸಿನಲ್ಲಿ ಈ ಒಂದು ಸಂಸ್ಕೃತಿಯನ್ನು ಉಳಿಸುವ ಪ್ರಜ್ಞೆಯನ್ನು ಮೂಡಿಸುವಂತಹದ್ದು ಹಿರಿಯರ ಒಂದು ಜವಾಬ್ದಾರಿ ಏನು, ಶಾಲೆಯ ಒಂದು ಜವಾಬ್ದಾರಿ ಏನು? ನಾನು ಈಗಾಗಲೇ ಪಠ್ಯ ವಸ್ತುವಿನ ಕುರಿತು ಹೇಳಿದೆ, ಶಾಲೆಯಲ್ಲಿ ಇರಬೇಕು ಅಂತ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಕೂಡ. ನಾನು ವಿವೇಕ ಹೈಸ್ಕೂಲಿನ ವಿದ್ಯಾರ್ಥಿ, ಕೋಟದ ವಿವೇಕ ಹೈಸ್ಕೂಲ್ ವಿದ್ಯಾರ್ಥಿ. ಕೆಎಲ್ ಕಾರಂತರು ಆವಾಗ ಮುಖ್ಯೋಪಾಧ್ಯಾಯರಾಗಿದ್ದರು, ಶಿವರಾಮ ಕಾರಂತರ, ಲಕ್ಷ್ಮೀನಾರಾಯಣ ಕಾರಂತರು. ಅವರು ಒಂದು 30-40 ಜನ ಗದ್ದೆ ಶಾಲೆಯ ಹೆಸರಲ್ಲೇ ಇದ್ದಿತ್ತು, ವಿದ್ಯಾರ್ಥಿಗಳನ್ನೆಲ್ಲ ಅಲ್ಲಿ ಬಳಸಿಕೊಳ್ತಾ ಇದ್ರು, ನೆಡುವುದಕ್ಕಾಗಲಿ ಹೂಡ್ಲಿಕ್ಕೆ ಒಂದು ಹೋಗ್ತಾ ಇರಲಿಲ್ಲ. ಅದ್ರ ಬದಲು ನೆಡುವುದು, ಕಸೆ ಕೀಳುವ ಅಲ್ಲ ಕಳೆ ಕೀಳುವಂಥದ್ದು, ಕತ್ತರಿಸುವಂಥದ್ದು, ಭತ್ತವನ್ನು ಬೇರ್ಪಡಿಸುವಂಥದ್ದು, ಇದೆಲ್ಲವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗಿತ್ತು. ಆಮೇಲೆ ನೀರಿರುವ ಕಡೆಯಲ್ಲಿ ದೋಣಿ ನಡೆಸುವುದನ್ನು ಅಭ್ಯಾಸ ಮಾಡಬೇಕಾಗಿತ್ತು, ಈಜು ಬೇಕಾಗಿತ್ತು, ಅಥವಾ ಶಾಲೆಯಲ್ಲಿ ಸೈಕಲ್ ಇಟ್ಟಿದ್ದರು, ಆ ಸೈಕಲನ್ನು ವಿರಾಮದ ಅವಧಿಯಲ್ಲಿ ಬಿಡುವಂಥ ಒಂದು ಕಲಿಕೆಯನ್ನು ಮಾಡಬೇಕಾಗಿತ್ತು ಅಂತ. ಅಂದರೆ ಇದೆಲ್ಲ ಬದುಕಿಗೆ ಪೂರಕವಾದದ್ದು, ಕೇವಲ ಪಠ್ಯದಲ್ಲಿ ಇರುವಂಥದ್ದು ಮಾತ್ರ ಅಲ್ಲ, ಕಸಿ ಕಟ್ಟುವ ಕಾರ್ಯವನ್ನು ಕೂಡ ನಮ್ಮಿಂದ ಮಾಡಿಸ್ತಾ ಇದ್ದರು. ಗುಲಾಬಿ ಗಿಡ ಇರ್ಬೋದು, ಲಿಂಬೆ ಗಿಡ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಇದಕ್ಕೆಲ್ಲ ಕಸಿ ಕಟ್ಟುವುದನ್ನು ಕಲಿಸಿಕೊಡ್ತಾ ಇದ್ದರು. ಅನೇಕರು ಈಗಲೂ ಕೂಡ ಅದನ್ನು ಒಂದು ಉಪವೃತ್ತಿಯನ್ನಾಗಿ ಮಾಡಿಕೊಂಡದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಅಂದರೆ ಕೇವಲ ಪಠ್ಯ ವಸ್ತು ಮಾತ್ರ ಅಲ್ಲ, ಅದರೊಂದಿಗೆ ಅದು ಕ್ರಿಯೆಯಲ್ಲೂ ಕೂಡ ಬಂದಾಗ ಮನೆಯವ್ರ ಕೆಲಸವೂ ಅಷ್ಟೇ. ತಾನು ಗದ್ದೆಗೆ ಹೋಗುವಾಗ ನಾವೆಲ್ಲ ನಮ್ಮ ತಂದೆಯವರೊಟ್ಟಿಗೆ, ನಮ್ಮ ತಾಯಿಯೊಟ್ಟಿಗೆ, ನಮ್ಮ ಅಣ್ಣನೊಟ್ಟಿಗೆ ಗದ್ದೆಗೆ ಹೋದವರೇ. ಉದ್ದಿನ ಗಿಡ ಕೀಳೋದಕ್ಕೋ ಅಥವಾ ಉದ್ದು ತಂದು ಹಾಕಿ ಗಿಡ ತಂದು ಹಾಕಿದ ಮೇಲೆ ಅದನ್ನು ಕುಟ್ಟಿ ಉದ್ದಿನ ಕಾಳನ್ನು ಬೇರ್ಪಡಿಸುವುದಕ್ಕೋ ನಾವೆಲ್ಲ ತೊಡಗಿಸಿಕೊಂಡವರು. ಹೀಗಾಗಿ ನಮಗೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಇದೆ, ಒಂದಷ್ಟು ಆ ಥರದ ಬೆಳೆಯನ್ನು ಬೆಳೆಸುವ ಕಡೆಯಲ್ಲಿ ನಮಗೆ ಜ್ಞಾನ ಇರೋದರಿಂದ ಪೂರ್ಣ ಕಾಲಾವಧಿಯ ವೃತ್ತಿಯನ್ನಾಗಿ ಅದನ್ನು ಮಾಡ್ಕೊಳ್ಳದೇ ಇದ್ದರೂ ಕೂಡ ಹವ್ಯಾಸವನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದದ್ದಿದ್ದರೆ ಹಿರಿಯರು ನಮಗೆ ಕೊಟ್ಟಂಥ ಒಂದು ಮಾರ್ಗದರ್ಶನ. ಇವತ್ತು ನಮ್ಮ ಹಿರಿಯರು ಕೂಡ ತಮ್ಮ ಮಕ್ಕಳನ್ನು ಆ ದಿಸೆಯಲ್ಲಿ ಇರಲಿ, ಅವರಿಗೆ ತುಂಬ ಕಷ್ಟ ಕೊಡೋದು ಬೇಡ, ಆದರೆ ಒಂದು ಕೃಷಿಯ ಬಗ್ಗೆ ಒಂದು ಆಸಕ್ತಿ ಮೂಡಿಸುವ ಕಾರ್ಯ ಮಾಡಬೇಕು. ಮುಂದಿನ ತಲೆಮಾರಿಗೆ ಇವರು ಅವರ ಮಕ್ಕಳಿಗೆ ಇನ್ನಷ್ಟು ಒಳ್ಳೆಯ ವಾತಾವರಣ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಇವತ್ತಿನ ಹಿರಿಯರು ಯೋಚನೆ ಮಾಡಿದರೆ ಮಾಡೋದಿಲ್ಲ. ದೊಡ್ಡ ದುರಂತನೇ ಅದು. ಮತ್ತೆ ಮತ್ತೆ ಯೋಚನೆ ಮಾಡುವಾಗ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ. ನಾನು ನಡ್ಕೊಂಡೇ ಶಾಲೆಗೆ ಹೋಗಿದ್ದೇನೆ, ಈಗ ಬಸ್ಸಲ್ಲೇ ಹೋಗಲಿ ನೋಡಿ, ಬಸ್ಸಲ್ಲಿ ಹೋದರೆ ಏನು ಸಿಗತ್ತೆ? ಆ ಕಡೆ ಈ ಕಡೆ ಹುಡುಗರು ಅಷ್ಟೇ, ಹೋಗುವಾಗ ಆ ಕಡೆಯಿಂದ ಬರುವ ಬಸ್ಸು, ಕಾರು ಇತ್ಯಾದಿಗಳನ್ನು ಮಾತ್ರ ನೋಡುವುದು. ನಾವು ನಡ್ಕೊಂಡು ಹೋಗುವಾಗ ಎಷ್ಟೊಂದು ಪಕ್ಷಿಗಳ ಕಲರವವನ್ನು ನಾವು ಕೇಳಿದ್ದೆವು, ಎಷ್ಟೊಂದು ಬಗೆಯ ಮಣ್ಣನ್ನು ತುಳಿದು ನಾವು ಶಾಲೆಗೆ ಹೋಗಿದ್ದೇವೆ, ಎಷ್ಟೊಂದು ಬಗೆಯ ಸಸ್ಯಗಳನ್ನು ಕಂಡಿದ್ದೇವೆ. ಕಡೆ ಪಕ್ಷ ಕೊನೆಗೆ ಅವುಗಳ ಹೆಸರನ್ನಾದರೂ ತಿಳಿದುಕೊಳ್ಳುವ, ಅದರ ಪ್ರಯೋಜನವನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬಹುದು ಅಂತ ಹೇಳುವ ಕುರಿತು ಶಾಲೆ ಹೋಗಿ ಆದ್ರ ಮೇಲೆ ಕೂಡ ನಮ್ಮ ಅಧ್ಯಾಪಕರಿಂದ ಕೇಳಿ ತಿಳ್ಕೊಂಡವರು ನಾವು. ಅಂದರೆ ಒಂದು ಸುತ್ತ ಪ್ರಕೃತಿ ಇರೋದರಿಂದ ನಾವು ಕೂಡ ಪ್ರಕೃತಿಯ ಶಿಶುವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಒಂದು ರೀತಿಯ ಪಾಠಶಾಲೆ ಅದು ಇವತ್ತಿನ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಅದು ಏನು ಮಾಡೋದು? ಮತ್ತೆ ಯಥಾ ಪ್ರಕಾರ ನನ್ನ ಮಗ ಕಷ್ಟಪಡೋದು ಬೇಡ. ಈಗ ಪರಿಸರದಲ್ಲಿಯೂ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನು ನಾವು ನೋಡ್ತೀವಿ. ಜೊತೆಗೆ ಈಗ ಅಕಾಲಿಕ ಮಳೆ ಆಗ್ಬೋದು, ಏರುತ್ತಾ ಇರುವಂಥ ಒಂದು ತಾಪಮಾನ ಆಗ್ಬೋದು, ಅಥವಾ ಭೂಕುಸಿತದಂಥ ಒಂದು ಸಮಸ್ಯೆಗಳಾಗ್ಬೋದು, ಕಾಂಕ್ರೀಟೀಕರಣ, ನಗರೀಕರಣ ಇಂಥ ಒಂದು ಸಮಸ್ಯೆಗಳಾಗ್ಬೋದು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಪರಿಸರದ ಜೊತೆಗೆ ನಮ್ಮ ಬದುಕು ಹೇಗೆ ಇರಬೇಕು, ಮುಂದೆ ಚೆನ್ನಾಗಿರಬೇಕು ಅಂದರೆ ನಾವು ಅದನ್ನು ಏನು ಮಾಡಬೇಕು ಅಂತ? ಈ ಎಲ್ಲ ವೈಪರೀತ್ಯಕ್ಕೆ ಕಾರಣ ಪರಿಸರದ ನಾಶ. ನಾಶ ಆಗಲಿಕ್ಕೆ ಕಾರಣ ನಾವು. ಹೌದು, ನಮಗೆ ಸುಖ ಬೇಕು, ನಮಗೆ ಸೌಲಭ್ಯ ಬೇಕು. ಆದರೆ ಆ ಸೌಲಭ್ಯ, ಆ ಬೇಕುಗಳು ಹೆಚ್ಚಾದಾಗ ಏನಾಗತ್ತೆ? ಪ್ರಕೃತಿ ನಾಶ ಆಗತ್ತೆ. ನಾನು ಹಿಂದೆ ಹೇಳಿದಾಗೆ ಅವಿಭಕ್ತ ಕುಟುಂಬ ಆಗಿದ್ದಾಗ ಒಂದು ಮನೆ, ಆಗ ಒಂದು 8 ಜನ ಮಕ್ಕಳಿದ್ದರೆ, ವಿಭಕ್ತರಾದಾಗ 8 ಮನೆ ಬೇಕಾಯಿತು. 8 ಮನೆ ಬೇಕಾದಾಗ 8 ಜಾಗವನ್ನು ಅವರು ಕಡಿದು, ಮರವನ್ನು ಕಡಿದು ಮನೆ ಕಟ್ಕೊಳ್ಬೇಕಾದಂಥ ಪ್ರಸಂಗ ಬಂತು. ಮನೆಗೆ ಬೇಕಾದಂತಹ ಸಲಕರಣೆಗಳು ಎಷ್ಟು, ಅವುಗಳಿಗೆಲ್ಲ ಮರವನ್ನು ಆ ರೀತಿಯಲ್ಲಿ ಬಳಸ್ತಾ ಹೋದರೆ ಒಳ್ಳೊಳ್ಳೆಯ ಮರಗಳೆಲ್ಲ ನಾಶವಾಗಿ ಹೋದವು. ಇವತ್ತೂ ಕೂಡ ನಮ್ಮ ಸರ್ಕಾರದ ಎಷ್ಟೋ ಕ್ರಿಯೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅರಣ್ಯ ನಾಶಕ್ಕೆ ಪೂರಕವಾದ ರೀತಿಯಲ್ಲೇ ಇರುತ್ತೆ. ಈಗ ಬೇಡ್ತಿಯಂತಹ ಕಾರಂತರು ಆ ಸಮಯದಲ್ಲಿ ತುಂಬ ಅದನ್ನು ಪ್ರತಿಭಟಿಸಿದರು. ಅದೇ ಅರಣ್ಯ ನಾಶ ಆಗತ್ತೆ ಅಂತ, ಅರಣ್ಯ ನಮಗೆ ಬೇಕು, ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಸಸ್ಯ ಸಂಪತ್ತು ಇಲ್ಲದೇ ಇದ್ದರೆ ಇವತ್ತಿನ ವಿಕೋಪಕ್ಕೆಲ್ಲ ಕಾರಣ ಅದೇನೆ. ನಾನು ಮೊನ್ನೆ ಎಲ್ಲ ಓದಿದೆ, ಬೆಂಗಳೂರಲ್ಲಿ ಬೆಳಿಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನಕ್ಕೆ ಬಿರು ಬಿಸಿಲು ಇರುತ್ತೆ, ಸಾಯಂಕಾಲ ಮಳೆಗಾಲ ಇರುತ್ತೆ, ಮತ್ತು ರಾತ್ರಿ ಮತ್ತೆ ಚಳಿಗಾಲ ಬರುತ್ತೆ. ಬೀಚಿಯವರು ತಮ್ಮ ಬಳ್ಳಾರಿಯ ಬಗ್ಗೆ ಹೇಳಿದ ಒಂದು ಮಾತು ಅದಕ್ಕೆ ಪೂರಕವಾಗಿರುತ್ತೆ. ಎರಡೇ ಕಾಲ ಬಳ್ಳಾರಿಯವರಿಗೆ, ಒಂದು ಬೇಸಿಗೆ, ಇನ್ನೊಂದು ಬಿರು ಬೇಸಿಗೆ ಅಂತ. ಹೀಗೆ ಒಂದು ದಿನದಲ್ಲಿ 3 ಕಾಲವನ್ನೂ ಕಾಣುವ ಒಂದು ಸಂದರ್ಭ ನಮಗೆ ಬಂದದ್ದಿದ್ದರೆ ಅದಕ್ಕೆ ಕಾರಣ ಇವತ್ತಿನ ಪ್ರಕೃತಿ ನಾಶ, ಕಾಡಿನ ನಾಶ. ಕಾಡನ್ನು ಬೆಳೆಸ್ತಾರೆ, ಏನು ಬೆಳೆಸ್ತಾರೆ? ನೀಲಗಿರಿ ಮರ ಬೆಳೆಸ್ತಾರೆ, ಏನುಂಟು ಅದರೊಳಗೆ? ಅದು ಬಿದ್ದ, ಅದರಿಂದ ಬಿದ್ದಂತಹ ಎಲೆ ಇದ್ದ ಜಾಗದಲ್ಲಿ ಇನ್ನೊಂದು ಗಿಡ ಹುಟ್ಟೋದಿಲ್ಲ. ನೀರಿನ ಮಟ್ಟ ಅಂತ ಹೇಳುವಂಥದ್ದು ಕೆಳಕ್ಕೆ ಇಳಿದೋಗಿರುತ್ತೆ, ಯಾಕಂದರೆ ಅದರ ಬೇರು ಅಷ್ಟು ಆಳಕ್ಕೆ ಇಳಿದಿರುತ್ತೆ. ಒಂದಾದರೂ ಪಶು ಪಕ್ಷಿಗಳಿಗೆ ಆಹಾರ ಸಿಗುತ್ತೆ, ಅದಕ್ಕೆ ಅದೂ ಇಲ್ಲ. ಹಾಗೆ ಏನಾಗುತ್ತೆ, ಸಹಜವಾಗಿ ಕಾಡಿನ ಪ್ರಾಣಿಗಳೆಲ್ಲ ಊರಿನಂಥ ದಾಳಿ ಇಡ್ತವೆ, ನಾವು ಬೊಬ್ಬೆ ಇಡ್ತೇವೆ, ನಮ್ದು ಎಲ್ಲ ಕೃಷಿ ಹಾಳಾಯಿತು, ಸರ್ಕಾರ ನಮಗೆ ಪರಿಹಾರ ಕೊಡಲಿ ಅಂತ. ಇದೆಲ್ಲ ನೋಡಿ, ಒಂದಕ್ಕೊಂದು ಸಂಬಂಧ, ಒಂದು ಕೊಂಡಿ ಬಿಡಿಸಲಾಗದ ನಂಟು. ಹೌದು, ಈ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಸುಮ್ಮನೆ ನಮಗೆ ಜಿಂಕೆಗಳಿಂದ ಹಾನಿ ಆಯಿತು, ಮಂಗಗಳಿಂದ ತೆಂಗಿನ ಕಾಯಿಗಳೆಲ್ಲ ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯವಾಗಿ ಕಾರಣ ನಾನಲ್ಲದೆ ಇದ್ದರೂ ನಾವು ಈ ಒಂದು ಸಮಷ್ಟಿ ಚಿಂತನ ಇಲ್ಲಿದ್ದರೆ ಬಹುಶಃ ಈ ಎಲ್ಲ ಅಪಸವ್ಯಗಳು ಆಗ್ತಿರಲಿಲ್ಲ. ನಮ್ಮ ದೃಷ್ಟಿ ವಿಕಾಸದ ಕಡೆಗೆ ಇದ್ದಾಗ ನಾವು ವಿನಾಶ ಮಾಡೋದನ್ನು ಕಡಿಮೆ ಮಾಡ್ತೇವೆ. ಎರಡನೇದಾಗಿ, ಪ್ರಕೃತಿ ಇಲ್ಲದಿದ್ದರೆ ವಿಕೃತಿಯೇ ಅತಿಯಾದಾಗ ಮನುಷ್ಯನ ಬಾಳು ಕೂಡ ಇವತ್ತಿನಷ್ಟು ಆರೋಗ್ಯಪೂರ್ಣವಾಗಿ ಇರೋದಿಲ್ಲ. ಮೂರನೇದಾಗಿ, ಈ ಬಗ್ಗೆ ಯುವಜನತೆ ಬಹುಶಃ ಸಕಾರಾತ್ಮಕವಾಗಿ ಚಿಂತಿಸ್ತಾ ಒಂದಷ್ಟು ಪ್ರಕೃತಿಯನ್ನು ನಾನು ಆರಾಧಿಸಬೇಕಂತ ಹೇಳೋದಿಲ್ಲ, ಪೂಜೆ ಮಾಡಬೇಕಂತ ಹೇಳೋದಿಲ್ಲ. ಪ್ರಕೃತಿ ನಮಗೆ ಅನಿವಾರ್ಯ ಅಂಥೇಳುವ ರೀತಿಯಲ್ಲಿ ಯೋಚನೆ ಮಾಡಿ ಒಂದಷ್ಟು ಸಸ್ಯಗಳನ್ನು ಬೆಳೆಸುವಂತಹ, ಬೆಳೆಸಿದ್ದನ್ನು ಉಳಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಬೇಕು. ಕೇವಲ ಹಣಕ್ಕೆ ಸಂಬಂಧಪಟ್ಟಂತಹ ಮರವನ್ನು ಮಾತ್ರ ಬೆಳೆಸೋದಲ್ಲ, ಪಕ್ಷಿಗಳಿಗೂ ಆಹಾರವಾಗುವಂತಹ ಒಂದಷ್ಟು ಮರಗಳನ್ನು ಬೆಳೆಸಬೇಕು, ತಮ್ಮ ಸೀಮಿತವಾದ ಜಾಗವೇ ಆಗಿದ್ರೂ ಕೂಡ. ಒಟ್ಟಿನಲ್ಲಿ ಈ ಪ್ರಕೃತಿಯ ಉಳಿವು ನಮ್ಮ ಉಳಿವಿಗೂ ಕೂಡ ಮೂಲಭೂತವಾಗಿ ಅವಶ್ಯಕವಾಗಿದೆ. ಖಂಡಿತ. ಬಹಳ ಸಂತೋಷ ಚಿತ್ರಪಾಡಿ ಉಪೇಂದ್ರ ಸ್ವಾಮಿಯಾಜಿಯವರೇ, ಇಷ್ಟು ಹೊತ್ತು ಯುವಜನರಲ್ಲಿ ಕೃಷಿ ಸಂಸ್ಕೃತಿಯನ್ನು ಉಳಿಸುವ ಒಂದು ಅನಿವಾರ್ಯತೆ ಅಗತ್ಯ ಏನು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ನಮ್ಮ ಕೇಳುಗರು ಕೂಡ ಬಹಳ ಇಷ್ಟಪಡ್ತಾರೆ ಅಂತ ಭಾವಿಸ್ತೇವೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಯುವಜನರಲ್ಲಿ ಕೃಷಿ ಸಂಸ್ಕೃತಿಯ ಅರಿವು ಈ ಕುರಿತು ಚಿತ್ರಪಾಡಿ ಉಪೇಂದ್ರ ಸೋಮಯ್ಯಾಜಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಜಗತ್ತಿನಲ್ಲಿ ಸುಮಾರು 2700ಕ್ಕೂ ಮೇಲ್ಪಟ್ಟು ಎರೆಹುಳುಗಳ ಪ್ರಭೇದಗಳಿರುವುದನ್ನು ಗುರುತಿಸಲಾಗಿದೆ. ಎರೆಹುಳುಗಳು ಮಣ್ಣಿನ ಮೇಲ್ಪದರದ ಸುಮಾರು 1 ಅಡಿ ಆಳದಲ್ಲಿ ವಾಸಿಸುತ್ತವೆ. ಕೆಲವೊಮ್ಮೆ 2 ಮೀಟರ್ ಆಳದವರೆಗೆ ಬಿಲಗಳನ್ನು ತೋಡಿ ಅಲ್ಲಿ ವಾಸಿಸುವುದುಂಟು. ಈ ರೀತಿ ಬಿಲಗಳನ್ನು ತೋಡುವುದರಿಂದ ಅಧಿಕ ಪ್ರಮಾಣದ ತೇವಾಂಶವನ್ನು ಸಂಗ್ರಹಿಸುವುದಕ್ಕೆ ಅನುಕೂಲವಾಗ್ತದೆ. ಮಣ್ಣಿನ ಕೆಳಪದರಗಳಲ್ಲಿರುವಂತಹ ಖನಿಜ ವಸ್ತುಗಳನ್ನು ಮೇಲ್ಪದರಕ್ಕೆ ಸಾಗಿಸಿ ಬೆಳೆಗಳಿಗೆ ಕೂಡಲೇ ಲಭ್ಯವಾಗುವ ಹಾಗೆ ಮಾಡುತ್ತವೆ. ಎರೆಹುಳುಗಳು ಕೊಳವೆಯಾಕಾರದ ಜೈವಿಕ ಪ್ರತಿಕ್ರಿಯಾ ಜೀವಿಗಳಾಗಿದ್ದು ಸಾವಯವ ತ್ಯಾಜ್ಯ ವಸ್ತುಗಳನ್ನು ತಿಂದು ಜೀರ್ಣಿಸಿಕೊಂಡು ಹಿಕ್ಕಿಗಳ ರೂಪದಲ್ಲಿ ಸಾರವತ್ತಾದ ಜೈವಿಕ ಗೊಬ್ಬರವನ್ನು ಕೊಡುತ್ತದೆ. ಮಣ್ಣಿನ ರಸಸಾರದ ಮಟ್ಟವನ್ನು ಒಂದೇ ತೆರನಾಗಿರುವ ಹಾಗೆ ಕಾಪಾಡಿಕೊಳ್ಳುತ್ತದೆ. ಅವು ವಿವಿಧ ಕಿಣ್ವಗಳನ್ನು ಉತ್ಪಾದಿಸುತ್ತವೆ. ಆಹಾರ ಸೇವಿಸುವ ತುದಿ ಭಾಗದ ಹತ್ತಿರ ಜಠರದಂತಹ ಗಿಜಾರ್ಡ್ ಎನ್ನುವ ಅಂಗಾಂಶ ಭಾಗವಿದ್ದು ಸಾವಯವ ಆಹಾರಾಂಶಗಳನ್ನು ಸೂಕ್ಷ್ಮ ಕಣಗಳನ್ನಾಗಿ ಅರೆದು ಜೀರ್ಣಗೊಳ್ಳುವಂತೆ ಮಾಡುತ್ತವೆ. ಅವು ಗಾಳಿಯಲ್ಲಿನ ಆಮ್ಲಜನಕವನ್ನು ಬೇರ್ಪಡಿಸಿ ಕರುಳಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಒದಗಿಸುತ್ತವೆ. ಹಾಗಾಗಿ ತ್ಯಾಜ್ಯ ವಸ್ತುಗಳು ಬೇಗನೆ ಜೀರ್ಣಗೊಳ್ಳುತ್ತವೆ. ಎರೆಹುಳುಗಳು ಸಾರಜನಕವನ್ನು ಹೀರಿ ಮಣ್ಣಿನಲ್ಲಿ ಹಿಡಿದಿಡುವ ಕ್ರಿಯೆಯನ್ನು ನೆರವೇರಿಸುತ್ತವೆ. ಅದಕ್ಕಾಗಿ ಅನುಕೂಲಕರ ಆಹಾರ, ತೇವಾಂಶ ಮತ್ತು ಗಾಳಿಯನ್ನು ಅಣುಜೀವಿಗಳಿಗೆ ಒದಗಿಸುತ್ತವೆ. ಎರೆಹುಳುಗಳು ಕೊಳವೆಯ ಆಕಾರದ ಮೃದು ಶರೀರದ ಹುಳುಗಳಾಗಿರ್ತವೆ. ನೀಲಿ ಹಸಿರು ಬಣ್ಣದಿಂದ ದಟ್ಟ ಕಂದು ಬಣ್ಣ ಕೂಡ ಇರುವುದುಂಟು. ಬಣ್ಣದ ತೀವ್ರತೆಯು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹಾಗೂ ಮುಂಭಾಗದಿಂದ ಹಿಂಭಾಗಕ್ಕೆ ಕಡಿಮೆಯಾಗ್ತಾ ಹೋಗ್ತದೆ. ಎರೆಹುಳುಗಳು ಕೆಲವೊಂದು 1 ಸೆಂಟಿಮೀಟರ್ಗಳಿಂದ ಹಿಡಿದು 1.5 ಮೀಟರ್ ಉದ್ದದಷ್ಟು ಇರಬಹುದು. ಅವುಗಳಿಗೆ ಕಣ್ಣು, ಕಿವಿ ಮತ್ತು ಶ್ವಾಸಕೋಶವೇ ಇರುವುದಿಲ್ಲ. ಮಣ್ಣಿನ ಕಣಗಳ ನಡುವಣ ಗಾಳಿಯೇ ಅವುಗಳ ಉಸಿರಾಟಕ್ಕೆ ಆಧಾರ. ಶರೀರದ ತೆಳು ಚರ್ಮದ ಮೂಲಕ ಉಸಿರಾಟವನ್ನು ಮಾಡ್ತವೆ. ಆಹಾರವನ್ನು ಬಾಯಿಯ ಮೂಲಕ ಜಠರ ಅಥವಾ ಉದರಕ್ಕೆ ಸೇರಿಸ್ತವೆ. ಅನಂತರ ಅದು ಗಿಜರ್ಡ್ ಮೂಲಕ ಹಾದು ಮುಂದಕ್ಕೆ ಸಾಗ್ತದೆ. ನುಂಗಿರ ಕಲ್ಲಿನ ಕಣಗಳಿಂದ ಆಹಾರವನ್ನು ಅರಿಯುತ್ತವೆ. ಕರುಳಿನ ಮೂಲಕ ಹಾದು ಸಾಗಿ ಜೀರ್ಣಗೊಂಡು ಉಳಿದ ಭಾಗವೇ ಮಲಮೂತ್ರದ ರೂಪದ ಹಿಕ್ಕೆಗಳು. ವರ್ಷದಲ್ಲಿ ಕೆಲವೊಮ್ಮೆ ಮೇಲ್ಪದರದ ಮಣ್ಣು ತೀರಾ ಒಣಗಿ ಇಲ್ಲವೇ ತಂಪಾಗಿ ಅಥವಾ ಬಹಳಷ್ಟು ಕಾದು ಬಿಸಿಯಾಗಿ ಎರೆಹುಳುಗಳು ಬದುಕುವುದಕ್ಕೆ ಅಸಾಧ್ಯವಿರುವ ಪರಿಸ್ಥಿತಿಯು ಏರ್ಪಾಡಾಗುವುದುಂಟು. ಅಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಿ ಬದುಕಿ ಉಳಿಯುವುದಕ್ಕೆ ಕೆಲವೊಂದು ಮಾರ್ಗಗಳಿವೆ. ಮೊಟ್ಟೆ ಗೂಡುಗಳು ಹುಳುಗಳು ತಡೆದುಕೊಳ್ಳುವುದಕ್ಕಿಂತ ಬಹಳಷ್ಟು ಹೆಚ್ಚಿನ ಉಷ್ಣತೆಯನ್ನು ತಡೆದುಕೊಳ್ಳಬಲ್ಲವು ಮತ್ತು ಪರಿಸ್ಥಿತಿಗಳು ಅನುಕೂಲವಾಗಿರುವಾಗ ಅವು ಒಡೆದು ಮರಿಗಳು ಹೊರಬರುತ್ತವೆ. ಇನ್ನೊಂದು ಮಾರ್ಗೋಪಾಯ ಅಂತಂದರೆ ಅಂತಹ ಪರಿಸ್ಥಿತಿಗಳಲ್ಲಿ ಹುಳುಗಳು ಇನ್ನೂ ಆಳಕ್ಕೆ ಇಳಿತವೆ. ಚಟುವಟಿಕೆ ಇಲ್ಲದೇ ಇದ್ದಾಗ, ಅವು ಅಚೇತನ ಅವಸ್ಥೆಯಲ್ಲಿ ಇರುವಾಗ ಏನನ್ನೂ ತಿನ್ನದೆ ಬರಿದಾದಂತಹ ಅನ್ನನಾಳವನ್ನು ಸುರುಳಿಯಂತೆ ಸುತ್ತಿಕೊಂಡು ಬಿಗಿಗೊಳಿಸುತ್ತದೆ. ಸುರುಳಿಯನ್ನು ಲೋಳೆ ಪದಾರ್ಥದ ಪೊರೆಯು ಕಳಚಿ ಪೊರೆ ಕವಚವು ಉಷ್ಣತೆಯ ವೈಪರೀತ್ಯದಿಂದ ಹಾಗೂ ಒಣಗದ ಹಾಗೆ ರಕ್ಷಿಸುತ್ತದೆ. ಎರೆಹುಳುಗಳು ದ್ವಿಲಿಂಗಿಗಳು, ಅಂದರೆ ಸಂತಾನೋತ್ಪತ್ತಿ ಮಾಡುವುದಕ್ಕೆ ಅಗತ್ಯವಿರುವ ಗಂಡು ಮತ್ತು ಹೆಣ್ಣು ಜನನೇಂದ್ರಿಯಗಳನ್ನು ಅವು ಹೊಂದಿರುತ್ತವೆ. ಆದಾಗ್ಯೂ ಅವು ಒಂದನ್ನೊಂದನ್ನು ಸೇರಿ ಸಂತಾನೋತ್ಪತ್ತಿ ಮಾಡುವಂತಹದ್ದು ಸಾಮಾನ್ಯ. ಒಂದು ವೇಳೆ ಕೃಷಿ ಉಪಕರಣಗಳಿಂದ ಕತ್ತರಿಸಿ ತುಂಡಾದಾಗ ಇಲ್ಲವೇ ಹಕ್ಕಿಗಳು ಜರಿ ಮುಂತಾದ ಕುಕ್ಕಿ ತುಂಡರಿಸಲ್ಪಟ್ಟಾಗ ಅವು ಸಾಯುವುದಿಲ್ಲ. ಆಗ ಶರೀರದ ಉಳಿದ ಭಾಗವು ಪುನಃ ಮೊದಲಿನಂತೆ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುತ್ತವೆ. ಎರೆಹುಳುಗಳ ಶರೀರವು ತನ್ನ ತೂಕದ 85% ನೀರಿನ ಅಂಶದಿಂದ ಕೂಡಿರುತ್ತವೆ. ಅವು ಶರೀರದ ಕವಚದ ಮೂಲಕ ತೇವವನ್ನು ಹೊರಹಾಕ್ತವೆ. ಹೊರಚರ್ಮದಲ್ಲಿ ಲೋಳೆ ಪದರವಿರುತ್ತದೆ, ಅದು ಯಾವಾಗಲೂ ಒದ್ದೆ ಇರುವಂತಹದ್ದು ಅಗತ್ಯ. ಈ ಪದರವು ತೇವಾಂಶ ಹೊರಬಿದ್ದು ನಷ್ಟ ಆಗುವುದನ್ನು ತಡೆಗಟ್ಟುತ್ತವೆ. ಎರೆ ಗೊಬ್ಬರವನ್ನು ತಯಾರು ಮಾಡಬೇಕಿದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಸಬೇಕಾಗ್ತದೆ. ಭತ್ತ, ಗೋಧಿ, ಸಾಮೆ, ನವಣೆ, ರಾಗಿ ಮುಂತಾದ ಬೆಳೆಗಳ ಹುಲ್ಲುಗಳು, ಹೊಟ್ಟು ಇವುಗಳನ್ನು ಬಳಸಬಹುದು. ಜೋಳ ಹಾಗೂ ಮೇವಿನ ಜೋಳದ ಕಡ್ಡಿಗಳನ್ನು ಸಣ್ಣಗೆ ತುಂಡು ಮಾಡಿ ಇವುಗಳನ್ನು ಕೂಡ ಬಳಸಬಹುದು. ನೆಲಗಡಲೆ, ಆಲೂಗಡ್ಡೆ ಮುಂತಾದವುಗಳ ಕಡ್ಡಿ ಹಾಗೂ ರೆಂಬೆಗಳನ್ನು ಕೂಡ ಬಳಸಬಹುದು. ಕಬ್ಬಿನ ಸೋಗೆ, ಅಡಿಕೆ, ತೆಂಗಿನ ಸೋಗೆಯನ್ನು ಕೂಡ ಬಳಸಬಹುದು. ಕಡಲೆ, ಅಲಸಂದೆ, ಹೆಸರು, ತೊಗರಿ, ಉದ್ದು, ಸೋಯಾ ಅವರೆ, ಹುರುಳಿ ಇವುಗಳನ್ನು ಕೂಡ ತ್ಯಾಜ್ಯ ವಸ್ತುವಾಗಿ ಬಳಸಬಹುದು. ತೋಟದಲ್ಲಿ ಸಂಗ್ರಹಿಸಿರುವಂತಹ ಎಲೆಗಳು, ತರಗು, ಹೂ, ಹೀಚು, ಕೊಯ್ಲಿನ ನಂತರ ಸಿಗುವಂತಹ ಬಾಳೆದಿಂಡು ಮತ್ತು ಎಲೆಗಳು ಇವೆಲ್ಲವನ್ನೂ ಕೂಡ ಕಚ್ಚಾ ವಸ್ತುವಾಗಿ ನಾವು ಬಳಸಬಹುದು. ಹಾಗೆಯೇ ಕೆಲವೊಂದು ಕಳೆ ಗಿಡಗಳನ್ನು ಕೂಡ ನಾವು ವಸ್ತುವಾಗಿ ಬಳಸಬಹುದು.